ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ 28 ಕೃಷಿ ಸಂಶೋಧನಾ ಕೇಂದ್ರಗಳು 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ ವಿವಿಧ ಬೆಳೆಗಳ 210 ತಳಿಗಳು ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು ಕರ್ನಾಟಕ ಸರ್ಕಾರದ ಯೋಜನೆಗಳು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಸಿಬ್ಬಂದಿ ತರಬೇತಿ ಘಟಕ ಸಮುದಾಯ ಬಾನುಲಿ ಕೇಂದ್ರ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಶೋಧನೆ ಸಾಧನೆ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಂರಕ್ಷಿತ ಕೃಷಿ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೈಟೆಕ್ ತೋಟಗಾರಿಕೆ ಘಟಕದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಂ ಮಂಟೂರ್ ಅವರೊಂದಿಗಿನ ಸಂದರ್ಶನ ಕೇಳುತ್ತೀರಿ ಸಂದರ್ಶಿಸುತ್ತಾರೆ ಹೇಮಂತ್ ರಾಂಬಡಿಗಿ ಕೇಳುಗರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಸಂರಕ್ಷಿತ ಕೃಷಿ ಅಥವಾ ಹೈಟೆಕ್ ತೋಟಗಾರಿಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀವಿ ಇಂಥ ಕೃಷಿಯನ್ನು ಮಾಡಬೇಕಾಗಿತ್ತು ಅಂತಂದರೆ ಬಂಡವಾಳ ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹೆಚ್ಚಿನ ಬಂಡವಾಳ ಬಯಸಿ ಹೆಚ್ಚು ಉತ್ಪಾದನೆ ಮಾಡಿ ಹೆಚ್ಚು ಲಾಭವನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಹೈಟೆಕ್ ತೋಟಗಾರಿಕೆ ಬಂತು ಸಂರಕ್ಷಿತ ಕೃಷಿ ಬಂತು ಈಗ ನಾವು ಗ್ರೀನ್ ಹೌಸ್ ಮಾಡೋದಾಗಿರ್ಬೋದು ಪಾಲಿಹೌಸ್ ಮಾಡೋದಾಗಿರ್ಬೋದು ಕೆಲವೊಂದಿಷ್ಟು ಕೀಟಗಳು ಬರದ ಹಾಗೆ ಅವುಗಳಿಗೆ ಕವರ್ ಮಾಡಿ ಕೂಡ ಇವು ಸಂರಕ್ಷಣೆ ಮಾಡ್ಬೋದು ಮತ್ತು ಅಲ್ಲಿ ತೇವಾಂಶ ಎಷ್ಟಿರಬೇಕು ಉಷ್ಣಾಂಶ ಎಷ್ಟಿರಬೇಕು ಮಣ್ಣಿನ ನಿರ್ವಹಣೆ ಹೇಗಿರಬೇಕು ಎಂತೆಂಥ ಬೆಳೆಗಳನ್ನು ಬೆಳಿಬೇಕು ಈ ಎಲ್ಲ ವಿಷಯವನ್ನು ಇವತ್ತು ನಾವು ತಿಳ್ಕೋಬೇಕಾಗಿದೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹೈಟೆಕ್ ತೋಟಗಾರಿಕೆ ಘಟಕದಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ಎಂ ಮಂಟೂರ್ ಸರ್ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸಂರಕ್ಷಿತ ಕೃಷಿ ಹೈಟೆಕ್ ತೋಟಗಾರಿಕೆ ಏನು ಸ್ವಲ್ಪ ಅದರ ಬಗ್ಗೆ ಸಂರಕ್ಷಿತ ಕೃಷಿ ಅಂದರೆ ವಾತಾವರಣದ ಏರುಪೇರಿನಿರುತ್ತದೆ ನಿರ್ವಹಣೆ ಮಾಡಿ ಬಿಸಿಲು ಜಾಸ್ತಿ ಇದ್ದರೆ ಕಡಿಮೆ ಮಾಡಿ ಉಷ್ಣಾಂಶ ಜಾಸ್ತಿ ಇದ್ದರೆ ಕಡಿಮೆ ಮಾಡಿ ತೇವಾಂಶ ಕಡಿಮೆ ಇದ್ದರೆ ಹೆಚ್ಚಿಗೆ ಮಾಡಿ ಈ ಥರ ಒಂದು ವಾತಾವರಣದ ಒಂದು ವ್ಯಗ್ರಹಿಸಿನಂತಿ ಏರುಪೇರುಗಳಿದೆಲ್ಲ ಅವುಗಳಿಂದ ವ್ಯತ್ಯಾಸವನ್ನು ಕಡಿಮೆ ಮಾಡಿ ಬೆಳೆದೆ ಒಂದು ಸಂರಕ್ಷಿತ ಬೀಜ ಒಟ್ಟಿಗೆ ಬೆಳೆಗಳಿಗೆ ಸಂರಕ್ಷಣೆ ಕೊಡುವಂಥ ಒಂದು ಗ್ರೀನ್ ಹೌಸ್ ಟೆಕ್ನಾಲಜಿ ಅಥವಾ ಹಸಿರು ಮನೆ ಅಂತೀವಿ ಸೇಡ್ ಹೌಸ್ ಅಂತೀವಿ ಇತ್ತಿತ್ತಲಾಗಿ ಇದು ಭಾಳ ಪ್ರಚಲಿತದಲ್ಲಿ ತರಕಾರಿಗಳಿಗೆ ಬರ್ತಾ ಇದೆ ತರಕಾರಿಗಳು ಈ ಆಫ್ ಸೀಸನ್ ಅಂದರೆ ನಮ್ಮ ಹೊರಗಡೆ ಯಾವಾಗ ಬೆಳೆಯಕ್ಕೆ ಆಗಂಗಿಲ್ಲ ಅಂಥ ಒಂದು ಪ್ರದೇಶದಲ್ಲಿ ಅಂಥ ಒಂದು ಸೀಸನ್ನಲ್ಲಿ ಈ ಒಂದು ತರಕಾರಿಗಳನ್ನು ಬೆಳೆದ್ರೆ ಆ ಟೈಮ್ನಲ್ಲಿ ನಮಗೆ ಮಾರ್ಕೆಟ್ನಲ್ಲಿ ರೇಟು ಜಾಸ್ತಿ ಸಿಗ್ತದೆ ಹಾಗಾಗಿ ಇದೊಂದು ಉತ್ತಮವಾದಂಥ ಒಂದು ತಾಂತ್ರಿಕತೆ ಅಂತ ಅನ್ನಿಸ್ತಾ ಇದೆ ಅಂದರೆ ಮಳೆಗಾಲ ಚಳಿಗಾಲ ಬೇಸಿಗೆ ಇರುತ್ತೆ ಈ ಕೆಲವೊಮ್ಮೆ ನಾವು ಮಳೆಗಾಲದಾಗ ಟೊಮೆಟೊ ಹಾಕಿಬಿಡ್ತೀವಿ ಸುಮಾರು ಜಾಸ್ತಿ ಮಳೆ ಆದರೆ ಕೆಟ್ಟ ಹೋಗ್ಬಿಡ್ತದೆ ಸೊ ಇಲ್ಲಿ ನಾವು ಈ ಥರದ್ದೊಂದು ಮಳೆಯಿಂದ ಒಂದು ಸಂರಕ್ಷಣೆ ಕೊಡುವಂಥ ಒಂದು ಶೀಟ್ ಮೇಲ್ಗಡೆ ಪಾಲಿಥೀನ್ ಶೀಟ್ ಹಾಕಿ ಸೈಡಿಗೆಲ್ಲ ನೆಟ್ ಹಾಕೊಂಡ್ಬಿಟ್ಟು ಬೇಸಾಯವನ್ನು ಮಾಡ್ಬೋದು ಸರಾಗವಾಗಿ ಗಾಳಿ ಆಡುವಂಥ ಹಸಿರು ಮನೆಗಳಲ್ಲಿ ಕೂಡ ಇವೆಲ್ಲ ಕಡಿಮೆ ಖರ್ಚಿನೂ ಇದರಲ್ಲಿ ಹೆಚ್ಚಿಗೆ ಖರ್ಚಿರುವಂಥ ಹಸಿರು ಮನೆಗಳು ಇದ್ದಾವೆ ಬಟ್ ನಾವು ಈಗ ನಮ್ಮ ಈ ಒಂದು ಇದಕ್ಕೆ ಸಣ್ಣ ರೈತರಿಗೆ ಜೋಳಿದಾರರಿಗೆ ಈ ಒಂದು ಕಡಿಮೆ ಖರ್ಚಿನ ಹಸಿರು ಮನೆಗಳನ್ನು ನಿರ್ಮಾಣ ಮಾಡಿ ಅಥವಾ ಶೇಡ್ ಹೌಸ್ನಲ್ಲಿ ತರಕಾರಿಗಳಿಗೆ ಶೇಡ್ ಹೌಸ್ನಲ್ಲಿ ಬೆಳೆಯೋ ಕೂಡ ಇದನ್ನು ಸಂರಕ್ಷಣೆ ಕೃತಿ ಅಂತೀವಿ ಈಗ ಒಂದು ಕತೆ ಮೂಲಕನೇ ಹೇಳ್ಕೋವಂತಂದರೆ ಒಬ್ಬ ಸಾಮಾನ್ಯ ರೈತ ಇಂಥ ಒಂದು ಹೈಟೆಕ್ ಹಾರ್ಟಿಕಲ್ಚರ್ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಮೂಲ ಬಂಡವಾಳ ಆಗ್ಬೋದು ಅಥವಾ ಜಾಗ ಆಗ್ಬೋದು ಆ ಪ್ರದೇಶ ಆಗ್ಬೋದು ಹೇಗೆ ಗಮನಿಸಬೇಕು ಏನು ಮಾಡ್ಬೋದು ಈ ಒಂದು ಪಾಲಿಹೌಸ್ ಏನಂತೀವಿ ನಾವು ಹಸಿರು ಮನೆ ಇದನ್ನು ಮಾಡಬೇಕಂದ್ರೆ ಆದಷ್ಟು ಸಮತಟ್ಟವಾದ ಭೂಮಿ ಇರಬೇಕು ಸರಾಗವಾಗಿ ನೀರು ಬಸುವಂತ ಭೂಮಿ ಇರಬೇಕು. ಸಾಧ್ಯ ಆದ್ರೆ ಕೆಂಪು ಮಣ್ಣು ಇದ್ದಿದ್ರೆ ಒಳ್ಳೆಯದು, ಇರಲಿಲ್ಲ ಅಂದ್ರೆ ಹಾಕೋಬೇಕು. ಯಾಕಂದ್ರೆ ಸಣ್ಣ ಏರಿಯಾದಲ್ಲಿ ಮಾಡ್ಕೋತಾ ಇರ್ತೀವಿ, ಹೊರಗೆ ನೀವು ಕೆಂಪು ಮಣ್ಣು ತಂದು ಹಾಕೊಳ್ಳೋಕ್ಕೆ ಏನು ಭಾಳ ಖರ್ಚಾಗಂಗಿಲ್ಲ. ಈ ನಮ್ಮ ಸ್ಟ್ರಕ್ಚರ್ ಕಾಸ್ಟು ಇದು ಇದನ್ನು ನಿರ್ಮಾಣ ಮಾಡು, ಹಸಿರು ಮಣಿ ನಿರ್ಮಾಣ ಮಾಡುವಂಥ ವೆಚ್ಚ ನೋಡಿದರೆ ಸಿಗ್ತಾರೆ, ಕಂಪ್ನಿಗಳಿದ್ದಾವೆ, ನಾವು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಶೇಡ್ ಹೌಸ್ ಮಾಡ್ಕೋಬೋದು, ಬಿದಿರು ಕಟ್ಟಿಗೆ ಅಂತ ಇದನ್ನು ಮಾಡ್ಕೊಂಡು, ಬಟ್ ಅವು ಬಳಕೆ ಭಾಳ ಬರೋಂಗಿಲ್ಲ. ಸೊ ಒಳ್ಳೆ ಒಂದು ಜಿ ಐ ಪೈಪ್ ಕೆಬ್ಬಣದ ಪೈಪ್ಗಳಿಂದ ಮಾಡಿಸಿದ್ರೆ ಚೆನ್ನಾಗಿ ಬರ್ತದೆ. ನಮ್ಮ ಸಣ್ಣ ರೈತ ಅಂದರೂ ಕೂಡ ಮಾರುಕಟ್ಟೆ ಒಂದು ಸಪ್ಲೈ ಕೊಡಲಿಕ್ಕೆ ಕಳಿಸ್ಲಿಕ್ಕೆ ನೋಡಿದರೆ ಸುಮಾರು ಒಂದು 10 ಗುಂಟ ಅಂದರೆ 1,000 ಚದುರ ಮೀಟರ್ ಏರಿಯಾದಲ್ಲಿ ಒಂದು ಮಾಡಲಿಕ್ಕೆ ಅಡ್ಡಿ ಇಲ್ಲ. ಇನ್ನು ದೊಡ್ಡ ರೈತರು 20 ಗುಂಟ ತಕೊಂಡು ಮಾಡ್ತಾರೆ, ಆದರೆ ಎಕ್ಸ್ಪೋರ್ಟ್ ಮಾಡೋರು ಮಾತ್ರ ಸುಮಾರು 5-10 ಎಕರೆನೇ ಮಾಡಬೇಕು, ಇಲ್ಲಾಂದರೆ ಆಗಂಗಿಲ್ಲ. ಒಂದು ಕಂಟೈನರ್ ಕಳಿಸುವಷ್ಟು ಉತ್ಪಾದನೆ ಆಗಬೇಕಾಗುತ್ತೆ. ಈ ಲೋಕಲ್ ಮಾರ್ಕೆಟಿಗೆ ನಮ್ಮ ಸ್ಥಳೀಯವಾದ ಮಾರ್ಕೆಟಿಗೆ ಮಾಡಬೇಕಂದ್ರೆ 10 ಗುಂಟದ್ದು ಮಾಡ್ಬೋದು. ನೈಸರ್ಗಿಕ ಗಾಳಿ ಆಡುವಂಥ ಹಸಿರು ಮಣಿಗಳು ಅಂತೀವಿ, ಅಂದರೆ 4 ಕಡೆ ಓಪನಿಂಗ್ ಇರ್ತದೆ, 1.5 ಮೀಟರ್ ಅವಕ್ಕೆ ರಾತ್ರಿ ಮುಚ್ಚಲಿಕ್ಕೆ ಹಗಲ ತೆಗಿಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಈ ಒಂದು ಕೀಟಗಳು ಒಳಗೆ ಹೋಗಲಂಗೆ ಪರದೆ ಇರ್ತದೆ. ಅದೇ ಥರ ಮೇಲೆ ಟಾಪ್ ಮೇಲೆ ಕೂಡ ಒಂದು ವೆಂಟಿಲೇಟರ್ ಇರ್ತದೆ, ಅದ್ರ ಮುಖಾಂತರ ಗಾಳಿ ಹೊರಗೆ ಹೋಗುತ್ತೆ. ಸಿಗ್ತಾರೆ, ವೈಜ್ಞಾನಿಕ ಮಾಡೋರು ಸಿಗ್ತಾರೆ, ಅದಕ್ಕೆ ಗೌರ್ಮೆಂಟ್ದ ಸಹಾಯನೂ ಇದೆ. ಸುಮಾರು 40-70% ಸಬ್ಸಿಡಿ ಕೂಡ ಇದೆ, ಸುಮಾರು 10 ಗುಂಟೆ ತಕ್ಕ ಸಣ್ಣ ರೈತರಿಗೆ. ಸೊ ಅದನ್ನು ಬಳಸ್ಕೊಂಡು ಮಾಡಿದರೆ ನಮ್ಮ ಇದು ಒಳ್ಳೆಯ ಒಂದು ಪದ್ಧತಿ ಅಥವಾ ತಾಂತ್ರಿಕತೆ ಅನ್ಬೋದು. ನಾವು ಕಡಿಮೆ ಅಂದ್ರೆ ಎಷ್ಟು ಮಾಡ್ಬೋದು ಪಾಲಿಹೌಸ್ ಮಾಡ್ಲಿಕ್ಕಂದ್ರೆ? 10 ಗುಂಟೆ ಪಾಲಿಹೌಸ್ ಮಾಡ್ಲಿಕ್ಕೆ ಗುಂಟಕ್ಕೆ 2 ಲಕ್ಷ, ಅಂದ್ರೆ 10 ಗುಂಟಕ್ಕೆ 20 ಲಕ್ಷ ಖರ್ಚು ಆಲ್ಮೋಸ್ಟ್. ಅಂದ್ರೆ ನಾವು ಸ್ಟ್ರಕ್ಚರಿಗೆ ನಮಗೆ 10 ಲಕ್ಷದಲ್ಲಿ ಮಾಡ್ಕೋಬಹುದು, ಇನ್ನುಳಿದ ಖರ್ಚಿನ ಬಗ್ಗೆ ನೋಡ್ಬೇಕು ನಾವು. ಅದಕ್ಕೆ ಡ್ರಿಪ್ ಆಗಲಿ, ಮಣ್ಣು ಹಾಕೋದಾಗ್ಲಿ, ಮಣ್ಣಿನ ಒಂದು ನಿರ್ಜೀವ ಮರ್ಸೋದು ಏನು, ಅದಕ್ಕೆ ಸ್ಟರ್ಲೈಸೇಷನ್ ಅಂತೀವಿ, ಆ ಥರದ್ದು ಮುಂದೆ ಬೆಳೆ ಬೆಳಿಲಿಕ್ಕೆ. ಆಮೇಲೆ ಇವ ಈ ಪಾಲಿಹೌಸ್ನಲ್ಲಿ ನಾವು ಯೂಶಲಿ ಒಂದು ಇವು ಖರ್ಚು ಭಾಳ ಇರೋದ್ರಿಂದ ಒಂದು ಹೈ ವ್ಯಾಲ್ಯೂಡ್ ಕ್ರಾಪ್ಸ್ ಅಂದರೆ ಹೆಚ್ಚಿಗೆ ಬೆಲೆ ಬರುವಂಥ ಬೆಳೆಗಳನ್ನೇ ಬೆಳಿಬೇಕಾಗುತ್ತೆ. ಅಂದರೆ ಹೂವಿನ ತಗೊಂಡ್ರೆ ಗುಲಾಬಿ, ಕಾರ್ನೇಷನ್, ಜರ್ಬೆರ, ಆರ್ಕಿಡ್ ಇಂಥವು ಮಾತ್ರ ಬೆಳೆಯೋಕ್ಕಾಗುತ್ತೆ. ಇವನ್ನ ಹಾಕಿದ್ರೆ ಏನಾಗುತ್ತೆ, ಸುಮಾರು 3-4 ವರ್ಷ ತನಕ ನಾವು ಮತ್ತೊಮ್ಮೆ ಹಚ್ಚಬೇಕಾಗಿಲ್ಲ. ಇನ್ನು ತರಕಾರಿ ಬೆಳಿಲಿಕ್ಕೆ ಪಾಲಿಹೌಸ್ನಲ್ಲಿ ಮಾಡ್ಬೋದು. ಈಗೇನು ಸರಾಗವಾಗಿ ಗಾಳಿ ಆಡುವಂಥ ಪಾಲಿಹೌಸ್ ಅಂತೇನು ಹೇಳಿ ನ್ಯಾಚುರಲ್ ವೆಂಟಿಲೇಟ್ ಪಾಲಿಹೌಸ್, ಅದರಲ್ಲೂ ತರಕಾರಿ ಮಾಡ್ಬೋದು, ಇಲ್ಲ ಶೇಡ್ ಹೌಸ್ನಲ್ಲಿ ಮಾಡ್ಬೋದು. ಇಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಮೂಲ ಬಂಡವಾಳ ನಾವು 20 ಲಕ್ಷ ಹಾಕ್ತೀವಿ, 10 ಗುಂಟೆ ಮತ್ತೆ ಮುಂದಿನ ವರ್ಷ ಅಷ್ಟು ಮತ್ತೇನು ಖರ್ಚು ಬರೋಂಗಿಲ್ಲ. ಇಲ್ಲಿ ಒಂದಂದ್ರೆ ಈ ಒಂದು ಪಾಲಿಸಿ ಇಟ್ಟಿಯನ್ನು ನಾವು ಹಾಳಿ ಯೂಸ್ ಮಾಡ್ತೀವಲ್ಲ, ಇದು ಯುವಿ ಸ್ಟೆಬಿಲೈಸ್ಡ್ ಪಾಲಿಸಿ ಇಟ್ಟಿರ್ತಾರೆ. ಅಂದರೆ ಸೂರ್ಯನ ಬೆಳಕಿನಲ್ಲಿ ಒಂದು ಅಲ್ಟ್ರಾ ವೈಲೆಟ್ ರೇಸ್ ಅಂತ ಇರ್ತದೆ, ಅದರಿಂದ ಹಾಳಾಗಂಗಿಲ್ಲ. ನೀವು ಆರ್ಡಿನರಿ ಪಾಲಿಥಿನ್ ಸೀಟು ಬಿಸಿಲಾಗಿಟ್ಟು ನೋಡ್ರಿ, ಒಂದು ತಿಂಗಳದಾಗ ಹರಿದು ಬಿಡ್ತದೆ. ಇದು ಬಿಸಿಲಾಗಿ ಹರಿಯಂಗಿಲ್ಲ, 3-4 ವರ್ಷ ತನಕ ತಾಳಿ ಬರ್ತದೆ. ಒಂದೇ ಅಂದರೆ ಸರಿಯಾಗಿ ಫಿಟ್ಟಿಂಗ್ ಆಗ್ಬೇಕು, ಅದು ಒಳ್ಳೆ ಜಗ್ಗಿ ಫಿಟ್ಟಿಂಗ್ ಮಾಡಿದ್ರೆ 3-4 ವರ್ಷಕ್ಕೆ ತೊಂದರೆ ಇಲ್ಲ, 3 ವರ್ಷಕ್ಕೆ ಆರಾಮ್ ಬರ್ತದೆ. ಆಮೇಲೆ ಇವು ಜರ್ಬೆರ, ಕಾರ್ನೇಷನ್ ರೋಸ್ ಹಚ್ಚಿದ್ವಿ ಅಂದ್ರೆ ಈ ಬೆಳೆನೂ ಬದಲಾವಣೆ ಮಾಡೋದಬೇಕಾಗಿಲ್ಲ. ಇದ್ರದ್ದು 2-3 ವರ್ಷ ತನಕ ನಮ್ಗೆ ಬರ್ತಾ ಇರ್ತದೆ. ಮುಖ್ಯವಾಗಿದ್ದಂದ್ರೆ ಈ ಪಾಲಿಥಿನ್ ಶೀಟಿಂದ ಒಳಗೆ ಬೆಳಕು ಬರ್ತದಲ್ಲ, ಅದು ಚದರಿದಾಗಿ ಬರ್ತದೆ, ಡೈರೆಕ್ಟ್ ಬೆಳೆಯಂಗಿಲ್ಲ. ಅಂದ್ರೆ ನಾವು ಅಲ್ಲಿ ಒಳಗೆ ನಿಂತ ನಮ್ದು ನೆರಳು ಬರಂಗಿಲ್ಲ, ಅಂದ್ರೆ ಗಿಡದ ನೆರಳು ಗಿಡಕ್ಕೆ ಬೆಳೆಯಂಗಿಲ್ಲ. ಹೊರಗಡೆ ನಾವು ನಿಂತೀವಿ ಅಂದ್ರೆ ಬಿಸಿಲು ಅದ ಕಡೆ ಇರ್ತದೆ, ನಮಗೆ ನೆರಳು ಬರ್ತದೆ, ಇಲ್ಲಿ ನೆರಳು ಬರಂಗಿಲ್ಲ. ಯಾಕಂದ್ರೆ ಸೂರ್ಯನ ಕಿರಣಗಳು ಚದರಿ ಬರ್ತಾವ. ಹಸಿರು ಮನೆಯಲ್ಲಿ ಇನ್ನೊಂದು ವೈಜ್ಞಾನಿಕ ಮೂಲ ಇದೆ ನಮಗೆ ಇಲ್ಲಿ ಇಳುವರಿ ಹೆಚ್ಚಾಗ್ಲಿಕ್ಕೆ. ರಾತ್ರಿ ಹೊತ್ತು ನಾವು ಇದನ್ನ ಪಾಲಿಹೌಸ್ ಎಲ್ಲ ಮುಚ್ಚಿಬಿಡ್ತೀವಿ, ಅದು ಶೇಡ್ ಹೌಸ್ನಾಗ ಸಾಧ್ಯ ಇಲ್ಲ, ಮುಚ್ಚಕ್ಕೆ ಬರಂಗಿಲ್ಲ. ಯಾಕಂದ್ರೆ ಯಾವಾಗಲೂ ಗಾಳಿ ಆಡ್ತಿರ್ತದೆ ಪಾಲಿಹೌಸ್ನಾಗ, ಅದಕ್ಕೆ ಇದಿದೆ. ಈಗ ಮುಚ್ಚಿದ್ವಿ ಅಂದ್ರೆ ರಾತ್ರಿ ಗಿಡಗಳು ಉಸಿರಾಡಿಸಿರ್ತವೆ, ಉಸಿರಾಡಿಸಿದಾಗ ನಮಗೆ ಅವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾವೆ. ಆದರೆ ಗಿಡಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಹಗಲದ್ದು ಬೇಕು, ಅಂದರೆ ದ್ವಿತೀಯ ಸಂಶ್ಲೇಷಣೆ ಫೋಟೋಸ್, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಸುಮಾರು 300 PPM ಅಂತ ಇರ್ತದೆ ಇದರಲ್ಲಿ ನಮ್ಮ ವಾತಾವರಣದಲ್ಲಿ. ಇವು ರಾತ್ರಿ ಉಸಿರಾಡಿಸೋದ್ರಿಂದ ಅದು 300-500-600 ತನಕ ಹೋಗುತ್ತೆ. ಆ ಒಂದು ಹೆಚ್ಚಾದ ಒಂದು ಕಾರ್ಬನ್ ಡೈಆಕ್ಸೈಡು ಈ ಥರ ಒಂದು ದ್ವಿತೀಯ ಸಂಶ್ಲೇಷಣೆ ಡಬಲ್ ಆಗಿ ನೋಡ್ಕೋತ. ಅದಕ್ಕೆ ನಾವು ಏನು ಹೇಳ್ತೀವಿ, ಪಾಲಿಹೌಸ್ ಮುಂಜಾನೆ ಲಘುನ ಓಪನ್ ಮಾಡಬೇಡ್ರಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಒಳಗಿದ್ದು ಹೊರಗೆ ಬಿಡ್ತದೆ. 10-11 ಗಂಟೆ ತನಕ ಓಪನ್ ಮಾಡಬೇಡ್ರಿ ಹೇಳ್ತೀವಿ. ಆ ಒಂದು ಎಲಿವೇಟೆಡ್ ಲೆವೆಲ್ ಅಂದರೆ ಹೆಚ್ಚಾದ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಿರ್ತದೆ ಕಾನ್ಸಂಟ್ರೇಷನ್, ಅದು ದ್ವಿತೀಯ ಸಂಶ್ಲೇಷಣೆ ಫೋಟೋಸಿಂಥೆಸಿಸ್ ಹೆಚ್ಚಾಗಿ ಉತ್ಪಾದನೆ ಹೆಚ್ಚಾಗುತ್ತೆ. ಓಹೋ, ಇವೆಲ್ಲ ಕಾರಣದಿಂದ ನಮಗೆ ಇಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಇದೇ ಮುಖ್ಯ ಕಾರಣ ಇರಬೇಕು. ಯಾಕಂತೇಳಿದ್ರೆ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ, ಅದರ ಮೂಲಕ ಮಾತ್ರ ನಾವು ಇಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ. ಮತ್ತೆ ಇವೆಲ್ಲ ಹೂವು ಕಾಯಿ ಜಾಸ್ತಿ ಬರಬೇಕು ಅಂದಾಗ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಮುಖ್ಯ. ಹೌದು, ಪ್ರಾರಂಭದಲ್ಲಿ ಪಾಲಿಹೌಸ್ ಮಾಡಿ ನಮ್ಮ ಬೆಳೆಗೆ ಬೆಳೆಯೋಕ್ಕಿಂತ ಮೊದಲು ಒಳಗಡೆ ಮಣ್ಣಿನ ಬಗ್ಗೆ ಹೇಳಿದ್ವಿ ನಾವು. ಕೆಂಪು ಮಣ್ಣು ಇರಬೇಕು, ಬಸಿದು ಹೋಗುವಂಥ ನೀರಂತ ಮಣ್ಣು ಇರಬೇಕು ಅಂತ. ಅದಿಲ್ಲ ಅಂದರೆ ಹೊರಗಿನ ತಂದು ಹಾಕೋಬೇಕು. ಎಷ್ಟು ಹಾಕ್ತೀವೋ ಅಷ್ಟೇ ಪ್ರಮಾಣದ ತಿಪ್ಪಿ ಗೊಬ್ಬರ ಹಾಕಬೇಕು. ಗೊಬ್ಬರ ಭಾಳ ಮುಖ್ಯ ಇಲ್ಲಿ. ಒಂದು ಗುಂಟಾಕೊಂದು 10 ಟನ್ ಅಷ್ಟು, ಒಂದು 10 ಗುಂಟಾ ಮಾಡಿದ್ವಿ ಅಂದ್ರೆ ಒಂದು 100 ಟನ್ ನೀವು ಟ್ಯಾಕ್ಟರ್ನಷ್ಟು ತಿಪ್ಪಿ ಗೊಬ್ಬರ ಸುಮಾರು ಬೀಳ್ಬೇಕು. ಯಾಕಂದ್ರೆ ಮುಂದೆ ಒಮ್ಮೆ ಹಚ್ಚಿದ್ವಿ ಅಂದ್ರೆ ಹೊಳೆ ತಿಪ್ಪಿ ಗೊಬ್ಬರ ಹಾಕಂಗಿಲ್ಲ. ಗುಲಾಬಿ ಜರ್ಬರ ಹಚ್ಚಿದ್ವಿ ಅಂದ್ರೆ 3 ವರ್ಷಕ್ಕ ಗೊಬ್ಬರ ಹಾಕಕ್ ಬರಂಗಿಲ್ಲ. ರಾಸಾಯನಿಕ ಗೊಬ್ಬರ ಕೊಡ್ಬೋದು, ಸಾವಯವ ಗೊಬ್ಬರ ಕೊಡೋದು ಸ್ವಲ್ಪ ಕಠಿಣ ಆಗುತ್ತೆ. ಹಿಂಗಾಗಿ ಜಾಸ್ತಿ ಮೊದಲೇ ಹಾಕೊಂಡ್ಬಿಟ್ರೆ ನೀರು ಹೋಗುವುದು ಇದಾಗುತ್ತೆ. ಆಮೇಲೆ ಈ ಒಂದು ನಾವು ಬಳಸುವಂತ ರಾಸಾಯನಿಕ ಗೊಬ್ಬರಗಳಿದಾವಲ್ಲ ಅವತರದ ಹೀರ್ಕೊಳ್ಳೋ ಶಕ್ತಿನೂ ಚೆನ್ನಾಗಿರ್ತದೆ, ಒಳ್ಳೆ ಇದು ಬರ್ತದೆ. ಇದೆಲ್ಲ ಹಾಕಿದಾಗ ಮಣ್ಣಲ್ಲಿ ಸ್ವಲ್ಪ ರೋಗಾಣುಗಳು ಇರೋ ಚಾನ್ಸಸ್ ಇರ್ತದೆ. ಸೊ ಆಗ ನಾವು ಈ ಮಣ್ಣಿನ ಒಂದು ನಿರ್ಜೀವೀಕರಣ ಮಾಡೋದು ಅಂತೀವಿ, ಅದು ಮಾಡಲೇಬೇಕು ಮೊದಲೇ ವರ್ಷ. ಆಮೇಲೆ ಮುಂದೆ 2 ವರ್ಷಕ್ಕೆ 3 ವರ್ಷಕ್ಕೆ ನಿಮ್ಮ ಬೆಳೆ ತೆಗೆದ್ಮ್ಯಾಗ ಮತ್ತೊಮ್ಮೆ ಮಾಡ್ಕೋಬೋದಾಗುತ್ತೆ. ಇಂಪಾರ್ಟೆಂಟ್ ಅಂದರೆ ಇದು ಮಡಿ ಮಾಡೋಕ್ಕಿಂತ ಮೊದಲೇ ಎಂಟೈರ್ ಪಾಲಿಯೋಸಿಗೆ ಒಂದು ಸ್ಕ್ವೇರ್ ಮೀಟ್ರಿಗೆ 4-5 ಲೀಟ್ರ್ ಫಾರ್ಮಾಲ್ಡಿಹೈಡ್ ಅಂತ ಏನ್ಸಿಗ್ತದಲ್ಲ ಅದನ್ನು ಸುಮಾರು 1 ಲೀಟ್ರಿಗೆ 40-50 ml ಒಂದು ಲೀಟ್ರ್ ನೀರಿಗೆ ಅಂಥದ್ದು ಒಂದು 4-5 ಲೀಟ್ರ್ ಒಂದು ಸ್ಕ್ವೇರ್ ಮೀಟ್ರಿಗೆ ಅದನ್ನು ಸ್ವಲ್ಪ ಹಸಿ ಇರಬೇಕು ಮಣ್ಣು, ಅದಕ್ಕೆಲ್ಲ ಡ್ರೆಂಚ್ ಮಾಡಿಬಿಡೋದು. ಡ್ರೆಂಚ್ ಚಿಮ್ಕಿಸ್ಬೇಕು, ಹಾಂ, ಗಿಡಕ್ಕೆ ನೀರು ಹಾಕಿದಂಗೆ ರೋಸ್ ಹೆಡ್ ಕ್ಯಾಂಡ್ಲಿಂದ ಹಾಕಿಬಿಟ್ಟು ಪೂರಾ ಪಾಲಿಥಿನ್ ಸೀಟ್ ಕವರ್ ಮಾಡಬೇಕು. ಇದೇನು ಫಾರ್ಮಾಲಿನ್ ಅಂತೀವಲ್ಲ, ಇದು ಹೊಗೆ ಆಡುವಂಥ ಒಂದು ಔಷಧ. ಮುಚ್ಚಿದ್ವಿ ಅಂದ್ರೆ ಹೊಗೆ ಅದರಲ್ಲಿ ಒಳಗಿರ್ತದೆ, ಎಸ್ಕೇಪ್ ಆಗಂಗಿಲ್ಲ. ಆಗ 4 ದಿನ ಬಿಟ್ಟಿವಿ ಅಂದ್ರೆ ಅದರಲ್ಲಿರುವಂಥ ಏನೇ ರೋಗಗಳಿದ್ರು ಸತ್ತೋಗ್ತಾವೆ. ಅದು ಭಾಳ ಮುಖ್ಯ. ಅದಾದಮೇಲೆ ನಾವು ಮತ್ತೆ ಒಂದು ಸ್ವಲ್ಪ ಹಡ್ಡೋದು ಇದನ್ನ ಮಾಡಿ ರೇಕಿಂಗ್ ಮಾಡಿ ಅದು ಉಗ ಎಲ್ಲ ಹೊರಗೆ ಅದರದ್ದೇನು ಒಂದು ಅಂಶ ಇರ್ತದಲ್ಲ ಗಾಳಿನಲ್ಲಿ ಅಂಶ ಇರ್ತದೆ ಅದು ಹೊರಗೆ ಹೋಗ್ಬೇಕು. ಆಮೇಲೆ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಹೆಂಗೆ ಬೇಕಂಗೆ ಬೆಡ್ ಮಾಡಬೇಕಾಗುತ್ತೆ. ಇನ್ನೊಂದು ನಾನು ಹೇಳೋದಂದರೆ ಈ ಪಾಲಿಯೋಸ್ಗಳು ಮಾಡ್ತೀವಲ್ಲ ಅದರ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್. ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಆಗಿದೆ ಪಾಲಿಯೋಸ್ ಓರಿಯೆಂಟೇಷನ್, ಅದು ಉತ್ತರ ದಕ್ಷಿಣದಿಂದ ಇದ್ರೆ ಒಳ್ಳೆಯದು. ಅಂದರೆ ಸೂರ್ಯನ ಬೆಳಕು ಸೂರ್ಯ ಮುಂಜಾನೆಯಿಂದ ಸಾಯಂಕಾಲ ಮುನುಗೋರಿಗೂ ಪಾಲಿಯೋಸಿ ಕಂಪ್ಲೀಟ್ ಬೆಳಕು ಸಿಗ್ತದೆ. ಆಮೇಲೆ ಸಾಧ್ಯ ಆದಷ್ಟು ಪಾಲಿಯೋಸ್ ಮಾಡುವ ಜಾಗ ಸುತ್ತಲೇ ಅಟ್ಲೀಸ್ಟ್ ಒಂದು 15-20 ಮೀಟರ್ ಯಾವುದೇ ಮಣ್ಣು ಬಿಲ್ಡಿಂಗು ದೊಡ್ಡ ದೊಡ್ಡ ಗಿಡ ಇರಬಾರ್ದು. ಸರಾಗ ಗಾಳಿ ಆಡಬೇಕು, ಗಾಳಿ ಸ್ಪೀಡ್ ಕಡಿಮೆ ಮಾಡ್ಕೊಳಕ್ಕೆ ನಾವು ವಿಂಡ್ ಬ್ರೇಕ್ ಹಾಕೋತೀವಿ, ಬಟ್ ಆದರೂ ಅವ್ನು 20 ಮೀಟರ್ ದೂರಕ್ಕೆ ಹಾಕೋಬೇಕು. ಸೊ ಇದೊಂದು ಅವಕ್ಕೆ ಇದನ್ನು ಮಾಡಿದ ಮೇಲೆ ಮಡಿಗಳನ್ನ ಅದು ಹೆಂಗೆ ನಮ್ಮದು ಡೈರೆಕ್ಷನ್ ಇರ್ತದೆ ಗಟರ್ ಡೈರೆಕ್ಷನ್ ಹೆಂಗಿರ್ತದೆ ಉತ್ತರ ದಕ್ಷಿಣದಾಗ ನಾವು ಬೆಡ್ ಮಾಡ್ಕೋತೀವಿ. ಮುಂದೆ ಅವಕ್ಕೆ ನಾವು ಟ್ರಿಪ್ ಒಳಗೆ ಓಡಿಸ್ತೀವಿ. ಇದು ಎಲ್ಲ ಇವೆಲ್ಲ ಬೇಕಾದಂಥ ತಂತ್ರಗಳು ಅವಶ್ಯಕತೆ ಇರುವಂಥ ತಂತ್ರಗಳು. ಅಲ್ಲಿ ಹೋಗಿ ಮತ್ತೆ ನಾವು ಬ್ಲಡ್ ಇರಿಗೇಷನ್ ಮಾಡ್ತೀವಿ ಅಂದ್ರೆ ಹಾಗಿಲ್ಲ. ಆಮೇಲೆ ಬೆಡ್ ಎಷ್ಟು ಸೈಜ್ ಮಾಡ್ತೀವಿ ಅದ್ರ ಮ್ಯಾಗ ಲ್ಯಾಟ್ರಲ್ ಹಾಕೋಬೇಕಾಗುತ್ತೆ. ಗುಂಟಾಕ್ ಸಂಬಂಧ 34,000 ರೂಪಾಯಿ ಖರ್ಚಾಗುತ್ತೆ. ಆಮೇಲೆ ಈ ಸಣ್ಣ ಏರಿಯಾದಾಗ ಭಾಳ ಇಳುವರಿ ತಗೋಬೇಕಂದ್ರೆ ನಾವು ಫರ್ಟಿಗೇಷನ್ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ 3 ವಾರದಾಗ ಈ ರಸಗೊಬ್ಬರನ ಕೊಡಬೇಕಾಗುತ್ತೆ. ಸುಮಾರು ರಸಗೊಬ್ಬರ ಬರ್ತಾವೆ, ನೀರಕ್ಕರ್ಗು ರಸಗೊಬ್ಬರ ಬರ್ತಾವೆ. ಅವನ್ನ ಬೆಳೆಗೆ ತಕ್ಕಂಗೆ ನಾವು ಮೊದಲು ನೈಟ್ರೋಜನ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಮುಂದೆ ಹೂ ಬರಾಕತ್ತೀವಿ ಅಂದ್ರೆ ನೈಟ್ರೋಜನ್ ಪ್ರಮಾಣ ಕಡಿಮೆ ಮಾಡಿ ಪೊಟ್ಯಾಸ್ ಜಾಸ್ತಿ ಮಾಡ್ಕೋತೀವಿ. ಅದೊಂದು ಇದು ಬರ್ತದೆ, ಒಮ್ಮೆ ಚಾರ್ಟ್ ಇದೆ, ಆ ಚಾರ್ಟ್ ಇರ್ತದೆ. ಇವ್ರು ರೈತರು ಬೆಳೆಗೆ ಸ್ಟಾರ್ಟ್ ಮಾಡಿದ್ರಂದ್ರೆ ನಮ್ಮಲ್ಲಿಗೆ ಬರಲಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರಲಿ, ಡಿಪಾರ್ಟ್ಮೆಂಟ್ನಲ್ಲಿ ಈಗ ಸುಮಾರು ಜನ ಇದನ್ನ ಗೈಡೆನ್ಸ್ ಕೊಡ್ತಾರೆ ಹೇಳಿದರೆ ಅವ್ರಿಗೆ ಅದೊಂದು ಅನುಕೂಲ ಆಗುತ್ತೆ. ಅದೇ ಈ ರೀತಿ ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ನಾವು ನಿರಂತರವಾಗಿ ಅವು ಹೆಚ್ಚು ಎತ್ತರ ಬೆಳೀಲಿಕ್ಕೆ ಅಗಲವಾಗಿ ಬೆಳೀಲಿಕ್ಕೆ ಹೆಚ್ಚಿನ ಇಳುವರಿ ಪಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಪೋಷಕಾಂಶ ಪ್ರತಿ ವರ್ಷ ಪ್ರತಿ ಬೆಳೆಗೆ ನಿರ್ವಹಣೆ ಮಾಡ್ತಾನೆ ಇರಬೇಕು. ಇದು ನಿರಂತರ ಪ್ರತಿ ದಿನಾನು ಅನ್ಬೋದು, ನಾವು ಪ್ರತಿ ದಿನಾನು ಅನ್ಬೋದು. ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಒಂದು ದಿವಸೂ ನಾವು ಅಬ್ಸೆಂಟಿ ತಡ್ಕೊಳಂಗಿಲ್ಲ. ಇದು ಹೌದಾ? ಎವ್ರಿಡೇ ಏನಾಗ್ತದೆ, ರಾತ್ರಿ ನಾವು ಪಾಲಿಯೋಸ್ ಮುಚ್ಚಿಬಿಟ್ಟಿರ್ತೀವಿ 4 ಸೈಡದ್ದು ವೆಂಟಿಲೇಟರ್ಸ್. ಮುಂಜಾನೆ 10-11 ಗಂಟೆಗೆ ಅದನ್ನ ತೆಗಿಲಿಕ್ಕಂದ್ರೆ ಒಳಗಡೆ ಉಷ್ಣಾಂಶ ಹೆಚ್ಚಾಗುತ್ತೆ, ಒಬ್ರು ಇರ್ಲೇಬೇಕು ಅಲ್ಲಿ ಅದನ್ನ ತೆಗಿಲಿಕ್ಕೆ. ಮುಂದೆ ನೀರು ಬಿಡ್ಲಿಬೇಕು. ಮಧ್ಯಾಹ್ನದಾಗ ಸುಮಾರು 12-3 ಗಂಟೆ ತನಕ ಫಾಗರ್ ಆನ್ ಮಾಡ್ಬೇಕಂತ ಹೇಳಿದಾರೆ, ತುಂತುರು ಇದ್ರದ್ದು ಅಂತೇಳಿ, ಉಷ್ಣಾಂಶ ಕಡಿಮೆ ಮಾಡ್ಲಿಕ್ಕೆ, ತೇವಾಂಶ ಹೆಚ್ಚು ಮಾಡ್ಲಿಕ್ಕೆ, ತಂಪು ಮಾಡ್ತಾರೆ. ಇವ್ರು ಒಬ್ರು ಇದ್ರೇ ಆಗೋದು ಅದೆಲ್ಲ. ಇಲ್ಲ ನಾನೊಂದು ಮದುವೆ ಐತಿ, ಒಂದು 4 ದಿನ ಹೊರಗೆ ಬರ್ತದೆ ಅಂತಂದ್ರೆ ನಡೆಯಂಗಿಲ್ಲ ಈ ಇವತ್ತು. ಹಿಂಗಾಗಿ ಬಹಳ ಜನ ರೈತರು ಫೇಲ್ ಆಗಿದ್ದಾರೆ. ನವಜಾತ ಶಿಶುವನ್ನ ನೋಡ್ಕೊಂಡು ಅಲ್ವಾ? ಮತ್ತೆ ಇಲ್ಲಿ ಬೆಳೆದಂತ ಉತ್ಪನ್ನಕ್ಕೆ ಇಷ್ಟೆಲ್ಲ ನಾವು ಬಂಡವಾಳ ಹಾಕಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಅಗ್ದಿ ಕಾಳಜಿಯಿಂದ ಬಯಸ್ತೀವಿ. ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಈಗ? ಚೆನ್ನಾಗಿ ಆಗಿದೆ ರೀ. ಈಗ ನಾ ಹೇಳಿದಲ್ಲ 10 ಗುಂಟಾ ಮಿನಿಮಮ್ ಮಾಡಿದ್ರೆ ಅಂದ್ರೆ ಒಂದು ಸೈಜಬಲ್ ಕ್ವಾಂಟಿಟಿ, ಒಂದು ದೂರದ ಮಾರ್ಕೆಟ್ಗೆ ಬೆಂಗಳೂರಿಗೆ ಅಥವಾ ಸುತ್ತಮುತ್ತ ನಮ್ಮ ಇದಕ್ಕೆ ಗೋವಾ ಕಳಿಸ್ಲಿಕ್ಕೆ ಒಂದು ಕ್ವಾಂಟಿಟಿ ಸಿಗ್ತದೆ. ಆಮೇಲೆ ಈಗ ನಮ್ಮ ಗ್ರಾಹಕರಲ್ಲಿ ಇದ್ರದ್ದು ಒಂದು ಒಳ್ಳೆಯ ನಂಬಿಕೆ ಬಂದಿದೆ, ಇದು ಚೆನ್ನಾಗಿರ್ತದೆ ಕ್ವಾಲಿಟಿ ಮ್ಯಾಗ, ಕ್ವಾಲಿಟಿ ಕಾನ್ಸಿಯಸ್. ಈಗ ದುಡ್ಡು ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಕ್ವಾಲಿಟಿ ಮೆಟೀರಿಯಲ್ ಇತ್ತಂದ್ರೆ. ಆತ ಆಮೇಲೆ ಟ್ರೆಂಡ್ ಹಿಂಗೆ ಬೆಳೆದಿದೆ ಅಂದರೆ ಹೂ ಯೂಸ್ ಭಾಳ ಜಾಸ್ತಿ ಆಗ್ತಾ ಇದೆ, ಜನರ ಒಂದು ಇನ್ಕಮ್ ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತಾ ಇದೆ, ಇನ್ಕಮ್ ಚಲೋ ಆಗಿದ್ದರಿಂದ ಪ್ರತಿಯೊಂದು ಸಣ್ಣ ಪ್ರಮಾಣದಲ್ಲಿ ಫಂಕ್ಷನ್ ಕೂಡ ಹೂಗಳನ್ನ ಬಳಸ್ತಾ ಇದ್ದಾರೆ. ಸುಮಾರು 5-10 ರೂಪಾಯಿ ತಕೊಂಡು ಒಂದೊಂದು ಹೂ ಮಾರಾಟ ಆಗ್ತದೆ, ರೋಸು ಕಾರ್ನೇಷನ್. ಹಿಂಗಾಗಿ ಒಳ್ಳೆ ಇದಿದೆ. ಬಟ್ ಕೆಲವೊಂದು ಜನ ಇಲ್ಲೇ ತಮ್ಮ ಸುತ್ತ ಮಾರಾಟ ಆಗ್ಬೇಕು ಇದಾಗಬೇಕು ತಂದ್ಕೊಂಡಾಗ ಒಂದು ಸ್ವಲ್ಪ ಫೇಲ್ ಆಗೋ ಚಾನ್ಸಸ್ ಇರ್ತಾವೆ. ಅದಾರ ನಾನು ಅದು ಆ ಜನನೂ ಇದಾರೆ ಇಲ್ಲ ಅನ್ನಂಗಿಲ್ಲ. ಈ ಧಾರವಾಡ ತಾಲೂಕು ಅಷ್ಟೇ ತೊಗೊಂಡ್ರು ಕೂಡ ಸುಮಾರು 130-150 ಮಂದಿ ಫಾಲೋಸ್ ಮಾಡಿದವರು ಇದ್ದಾರೆ. ನನಗೆ ಗೊತ್ತಿದ್ದವರು ಇದ್ದಾರೆ. ಅವ್ರು ನಾನು ಟ್ರೈನಿಂಗೂ ಕರೆದಿನಿ, ನಮ್ಮಲ್ಲಿ ಟ್ರೈನಿಂಗು ಕರೆಸಿದ್ದೀವಿ. ನಮ್ಮ ಒಂದು ಬಿಲ್ಡಿಂಗ್ನಲ್ಲಿ ಇನ್ ಬಿಟ್ವೀನ್ ಏನಾರು ಆದ್ರೆ ನಾವು ಹೋಗಿ ಬರ್ತೀವಿ ಅಲ್ಲಿಗೆ ಅಂತವ್ರು ಇದ್ದಾರೆ. ಆಮೇಲೆ ಕೆಲವೊಬ್ರು ಒಳ್ಳೆ ಅಗದಿ ಏನು ಸಾಲಿ ಕಲಿದಂತ ರೈತರು ಕೂಡ ಬೆಳೆ ಬೆಳೆದ್ರೆ ಗಣಕ್ ಸರ್ಕಾರ ಅಲ್ಲ ಅವರು ವಿದ್ಯಾವಂತರೆ. ಅವ್ರು ಬೆಳೆಯೋದ್ರಲ್ಲಿ ಬೇಸಾಯ ಮಾಡೋದ್ರಲ್ಲಿ ವಿದ್ಯಾವಂತರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ದುಮ್ಮಾಡಕ್ಕದ್ದು ಹೋಗ್ಲಿ, ಇಲ್ಲೋ ಪೊಲೀಸ್ ಆಫೀಸರ್ಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಥರ. ಆಮೇಲೆ ಇತ್ತಿತ್ತಲಾಗಿ ಹಂಗಾಗಿದೆ ಅಂದ್ರೆ ಈವನ್ ಐ ಟಿ ಕಂಪ್ನಿಯಲ್ಲಿ ದೊಡ್ಡ ಕೆಲಸ ಬಿಟ್ಟು ಈ ಒಂದು ಪ್ರೊಜೆಕ್ಟ್ ಮಾಡಿದಂಥವ್ರು ಇದ್ದಾರೆ ದೊಡ್ಡ ದೊಡ್ಡ ಪ್ರಮಾಣದ ಒಂದು ಎಕರೆ ಎರಡು ಎಕರೆ. ಸೊ ಆಸಕ್ತಿ ಬೇಕು, ಅಲ್ಲಿ ಆಸಕ್ತಿ ಬೇಕು, ಎಫರ್ಟ್ ಬೇಕು, ಎಫರ್ಟ್ ಬೇಕು, ಬಂಡವಾಳ. ನಮ್ಮ ಪರಿಶ್ರಮ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ನಾವು ಇಳುವರಿ ಮತ್ತು ಮಾರ್ಕೆಟಿಂಗ್ ಇಲ್ಲಿ ನಾವು ಎಷ್ಟು ಶ್ರಮ ಪಡ್ತೀವಿ ಬೆಳೆಸಲಿಕ್ಕೆ ಅಷ್ಟೇ ಶ್ರಮ ಮಾರ್ಕೆಟಿಂಗು ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಮಗೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಸರಿ ಸಿಗಲಿಲ್ಲ ಅಂದ್ರೆ ಫೇಲ್ ಆಗ್ತೀವಿ. ಮತ್ತೆ ಅದು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಹೌದು ಹೌದು, ನಿರಂತರ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಸಾಧ್ಯ ಆದರೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಆಗಬೇಕು. ಒಂದೊಂದ್ಸಲ ಅಷ್ಟು ಗ್ರಾಹಕರಿಗೆ ಮಾರಾಟ ಆಗಂಗಿಲ್ಲ, ಆಗ ನಾವು ಒಂದು ಕಡೆ ಹೋಗಿ ಆಕ್ಷನ್ನಲ್ಲೋ ಅಥವಾ ಇದ್ರ ಮಿಡ್ಲ್ ಮ್ಯಾನ್ಗಳಿಗೆ ಕೊಡಬೇಕಾಗುತ್ತೆ. ಬಟ್ ಆದರೂ ನೋಡಿ ನಂಬಿಗಸ್ತಾ ಇದನ್ನು ಒಂದು ಮಾಡ್ಕೊಂಡ್ರೆ ಚೆನ್ನಾಗಿದೆ. ನಾವು ನೋಡಿದ್ದೀವಿ ಅಂದರೆ ಹೊನ್ನಾವರ ತಾಲೂಕಿನಲ್ಲಿ ಒಬ್ಬ ರೈತ 2-3 ಎಕರೆ ಒಳಗೆ ಹೂವು ಬೆಳೆಯೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಸಪೋರ್ಟಿಂಗ್ ಗ್ರೀನ್ ಫಿಲರ್ ಮೆಟೀರಿಯಲ್ ಈಗೇನು ನಾವು ಹೂವಿನ ಒಂದು ಅರೇಂಜ್ಮೆಂಟ್ ಮಾಡ್ತೀವಲ್ಲ, ಬರೀ ಹೂ ಇಟ್ಟು ಚಂದ ಕಾಣಂಗಿಲ್ಲ, ಅದಕ್ಕೊಂದು ಗ್ರೀನ್ ತಪ್ಪಲ ಇಂಥದ್ದು ಹಾಕಿದ್ರೆ ಭಾಳ ಚೆನ್ನಾಗಿ. ಅದನ್ನು ಕೂಡ ಹೊರಗಡೆ ಬೆಳೆಸಿ ಅದನ್ನು ಕೂಡ ಮಾಡಿ ರೊಕ್ಕ ಮಾಡೋರು ಇದ್ದಾರೆ. ಮತ್ತೆ ಅವರು ಡೆಲ್ಲಿಗೆ ಮಾರ್ತಾರೆ, ಮುಂಬೈ ಡೆಲ್ಲಿ. ಹೌದು ಹೌದು, ಫ್ಲೈಟಲ್ಲಿ ಹೋಗುತ್ತೆ ಅವ್ರ ಹೂವು. ಅಂದ್ರೆ ಆ ಒಂದು ಟ್ರ್ಯಾಕ್ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ಇಷ್ಟೊತ್ತಿಗೆ ಆರ್ಡರ್ ಬರ್ತದೆ ಆನ್ಲೈನ್ ಅಲ್ಲಿ, ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ, ಪ್ಯಾಕ್ ಹೋಗಿ ಒಳ್ಳೆಯದು ಅಲ್ಲಿಗೆ ಹೋಗಿ ಮುಟ್ಟುತ್ತೆ, ವಿಮಾನದಲ್ಲಿ ಅಲ್ಲಿಗೆ ಹೋಗುತ್ತೆ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಚೆನ್ನಾಗಿದೆ. ಇಲ್ಲಿ ಬೆಳಗಾವದಲ್ಲಿ ಒಂದಿಷ್ಟು 4-5 ಜನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಆಂಥೂರಿಯಂ ಆಂಥೂರಿಯಂ ಕಟ್ ಮಾಡಿದ್ಮೇಲೆ ಅದು 24 ತಾಸು ಇರಲ್ಲಿ ಇರದೇ ಇದ್ರು ನಡೀತದೆ. ಪ್ಯಾಕ್ ಮಾಡ್ತಾರೆ, ಟ್ರೈನಿಗೆ ಕಳಿಸ್ತಾರೆ. ಈಗ ಫ್ಲೈಟಿಗೆ ಕಳಿಸಿದ್ರೆ, ವಿಮಾನದಲ್ಲಿ ಕಳಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಈಗ ಅವರು ಕರ್ನಾಟಕ ಎಕ್ಸ್ಪ್ರೆಸ್ ಏನು ಹೋಗುತ್ತಲ್ಲ ಅದಕ್ಕೆ ಇಟ್ಟು ಬಿಡ್ತಾರೆ. ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಲ್ಲಿ ಅದವ್ರು ಅಲ್ಲಿ ತಕ್ಕೊಳ್ಳೋದು. ಇದು ಸೈಜಬಲ್ ಕ್ವಾಂಟಿ, ಹಿಂಗಾಗಿ ಅವ್ರದ್ದು ಭಾಳ ಚೆನ್ನಾಗಿ ನಡೆದಿದೆ ಬೆಳಗಾಂನಲ್ಲಿ. ಇಲ್ಲಿ ನಮ್ಮ ಧಾರವಾಡ ಸುತ್ತಮುತ್ತ ಎಕ್ಸ್ಪೋ ದೂರ ಊರಿಗೆ ಕಳಿಸೋ ಕಡಿಮೆ ಇದ್ದಾರೆ. ಬಟ್ ಇದು ತರಕಾರಿಗಳನ್ನ ಮಾತ್ರ ಗೋವಾಕ್ ಕಳಿಸ್ಲಿಕ್ಕೆ, ಬೆಂಗಳೂರು ಕಳಿಸ್ಲಿಕ್ಕೆ. ಆಮೇಲೆ ಫ್ಲೋರಿಸ್ಟ್ ಆಗಿದ್ದಾರೆ ಸುಮಾರು ಜನ, ಒಂದು 10-20 ಜನ ಫ್ಲೋರಿಸ್ಟ್ ಆಗಿದ್ದಾರೆ. ಅವರು ಈ ಫಂಕ್ಷನ್ಗಳದ್ದು ಇದನ್ನು ಹಿಡಿತಾರೆ, ಕಾಂಟ್ಯಾಕ್ಟ್ ಹಿಡಿತಾರೆ. ಆಗ ಅವ್ರು ಇವ್ರ ಹತ್ರ ಬರಬೇಕಾಗುತ್ತೆ. ಒಂದೊಂದ್ಸಲ ವರ್ಷ ಇಡೀ ಇದೇ ರೇಟಿಗೆ ಕೊಡ್ರಿ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ಕೊತಾರೆ. ಒಂದ್ಸಲ 10 ರೂಪಾಯಿ ಮಾಡ್ತದೆ, ಒಮ್ಮೆ 15 ರೂಪಾಯಿ, ಒಮ್ಮೆ ಯಾರು ತೊಗೊಳ್ಳದಂತ ಪರಿಸ್ಥಿತಿ ಇದೆ. ವರ್ಷ ಇಡೀ ನನಗೆ 5 ರೂಪಾಯಿಗೆ ಒಂದು ಹೂಪ, ಅಥವಾ 20 ರೂಪಾಯಿ 30 ರೂಪಾಯಿ ಕೆಜಿ ಡೊಣ್ಣ ಮೆಣಸಿನಕಾಯಿ, 40 ರೂಪಾಯಿ ಕೆಜಿ ಸೌತೆಕಾಯಿ, ಈ ತರ ಕಾಂಟ್ಯಾಕ್ಟ್ ಮಾಡ್ಕೊಂಡು ರೈತರು ಇದ್ದಾರೆ. ಅವ್ರದ್ದು ಆಕ್ಚುಲಿ ಬಹಳ ಚೆನ್ನಾಗಿದೆ ಅಂದ್ರೆ ಸೀಸನ್ ಪ್ರಕಾರ ಹೆಚ್ಚು ಕಡಿಮೆ ಆಗಂಗಿಲ್ಲ. ಅವ್ರಿಗೆ ಒಂದೇ ರೇಟ್ ಸಿಗ್ತಾ, ಅವ ಕಡಿಮೆ ಇದ್ದಾಗ ಸ್ವಲ್ಪ ನುಕ್ಸಾನ ಆಗುತ್ತೆ, ಒಂದು ಹೆಚ್ಚಿದ್ದಾಗ ಅವನಿಗೆ ಲಾಭ ಜಾಸ್ತಿ ಆಗುತ್ತೆ. ನಿರಂತರ ಇಬ್ಬರಿಗೆ ಈ ತರ ಇದೆ, ಅದು ಒಂದು ಎಫರ್ಟ್, ಅದೇ ನಮ್ಮ ಒಂದು ಅನುಭವ, ಆಮೇಲೆ ಅದರಲ್ಲಿ ಮಾಡುವಂತ ಪರಿಶ್ರಮ, ಅದರಲ್ಲಿ ಯಶಸ್ವಿ ಆಗಿದ್ದಾರೆ, ಲಾಭದಾಯಕವಾಗಿ ಆಗಿದ್ದಾರೆ. ಹೌದು, ಬಹಳ ಜನ ಫೇಲ್ ಆದವರು ಇದ್ದಾರೆ, ಇಲ್ಲ ಅನ್ನಂಗಿಲ್ಲ. ನಮಗೆ ಅಲ್ಲಿ ಮನಸ್ಸು ಕೊಟ್ಟು ಮಾಡ್ಲಿಕ್ಕೆ ಆಗಲ್ದ ಇದ್ದವರು, ಕೆಲವೊಬ್ರು ಬರೀ ಸಬ್ಸಿಡಿ ಸಲಹೆ ಮಾಡೋರು ಇದ್ದಾರೆ. ಹೌದು, ಅಂತವ್ರಿಗೆ ಅದು ಆಗಂಗಿಲ್ಲ. ಅವ್ರು ಫ್ಯಾಷನ್ ಅಂತ ಮಾಡ್ತಾರೆ, ಒಂದು 5-6 ತಿಂಗಳು ಮಾಡ್ತಾರೆ, ಮುಂದೆ ಅದ್ರ ಮ್ಯಾಗ ಅದು ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಒಂದು ವಾರ ಊರಿಗೆ ಹೋಗ್ತಾರೆ, ಇಂಥವೆಲ್ಲ ಸಮಸ್ಯೆ. ಈಗ ಈ ಆರ್ಥಿಕತೆ ಬಗ್ಗೆ ಹೇಳೋದಾದ್ರೆ, ಒಂದು 10 ಗುಂಟ ನಾವು ಪಾಲಿಯೋಸ್ ಮಾಡಿದ್ರೆ ಅದು ಮಾಡ್ಲಿಕ್ಕೆ ಸುಮಾರು 1,00,000 ಖರ್ಚಾಗುತ್ತೆ. ನಿರ್ವಹಣೆ 1 ವರ್ಷ ಸ್ಟ್ರಕ್ಚರ್ಗೆ 8-10 ಲಕ್ಷ ಗೌರ್ಮೆಂಟದ ರೇಟೇ ಅಷ್ಟು ಫಿಕ್ಸ್ ಆಗಿದೆ. ಈಗ ಅದ್ರ ಪ್ರಕಾರನೇ ಅವರು ಸಬ್ಸಿಡಿ ಆಗೋದು ಕೊಡೋದು ಮಾಡ್ತಾರೆ. ಮುಂದೆ ನಮ್ದು ಡ್ರಿಪ್ ಇರಿಗೇಷನ್ನು, ಮಣ್ಣು, ರಸಗೊಬ್ಬರ 1 ವರ್ಷದ ತನಕ ಎಲ್ಲ ನೋಡಿದ್ರೆ ಸುಮಾರು 1 ವರ್ಷಕ್ಕೆ ಗುಲಾಬಿ ಕಾರ್ನೇಷನ್ ರೋಸ್ ಮಾಡಿದ್ರೆ 20 ಲಕ್ಷ ಖರ್ಚು ಬರ್ತದೆ. ಇಲ್ಲಿ ನಾವು ಒಂದು 10 ಗುಂಟಕ್ಕೆ 1,00,000 ಹೂ ತೆಗಿಬೋದು ನಾವು. 10 ಗುಂಟಕ್ಕೆ 1 ವರ್ಷಕ್ಕೆ ನಿರಂತರವಾಗಿರ್ತದೆ. ಮೊದಲು 2-3 ತಿಂಗಳು ಚಾಲೂ ಆತಂದ್ರೆ 2 ತಿಂಗಳು ತೆಗಿತೀವಿ, 2 ಲಕ್ಷ ಹೂ ಬರ್ತದೆ. ಒಂದು ಹೂ 5,000 ರೂಪಾಯಿಗೆ ಮಾರಾಟ ಆಗಿತ್ತಂದ್ರೆ 10 ಲಕ್ಷ ಬರ್ತದೆ ನಮಗೆ ಮೊದಲೇ ವರ್ಷನೇ. ಹೌದು, ಸೊ 2ನೇ ವರ್ಷ ಖರ್ಚು ಕಡಿಮೆ. ಕನಿಷ್ಠ ಹೇಳ್ತಾ ಇದ್ದೀನಿ, ನಾನು 5 ರೂಪಾಯಿ, ಕೆಲವೊಂದು ಸರಿ 6-7-10 ರೂಪಾಯಿ ತಗೊಂಡು ಮಾರಾಟ ಆಗ್ತಾವೆ. ಅದನ್ನ ಹಿಡಿದು ಬೇಡ, ವರ್ಷ ಇಡೀ ಒಮ್ಮೆ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು 5 ರೂಪಾಯಿಗೆ ಮಾಡ್ಕೊಂಡ್ರು ಸಹಿತ ಎವರೇಜ್ ಸುಮಾರು 10 ಲಕ್ಷ. ನೆಕ್ಸ್ಟ್ ಇಯರ್ ಅದಕ್ಕೆ ಸ್ಟ್ರಕ್ಚರ್ ಖರ್ಚಿರಂಗಿಲ್ಲ. ಒಂದು ವರ್ಷ ಬೆಳೆ ನಿರ್ವಹಣೆಗಾಗಿ ಒಂದು ಸ್ವಲ್ಪ ಖರ್ಚಾಗುತ್ತೆ. ಸುಮಾರು ನಮ್ಗೆ 2-2.5 ವರ್ಷನಾಗ ಈಗ ಮಾಡಿದ ಮೊದಲೇ ವರ್ಷ ನಾವು ಮಾಡಿದಂಥ ಒಂದು ಎಲ್ಲ ಖರ್ಚನ್ನು ನಾವು ಬಂಡವಾಳನ ಹೊಳಿ ತಕ್ಕೋಬಹುದು. ಅದೇ ಸೇಡ್ ಹೌಸ್ನಾಗ ಮಾಡಿದರೆ ಇದ್ರ ಅರ್ಧ ಖರ್ಚು ಇರ್ತದೆ, ಇಳುವರಿನೂ ಅಷ್ಟೇ ಅರ್ಧ ಖರ್ಚು ಕಡಿಮೆ ಆಗುತ್ತೆ. ಈಗ ಟೊಮೆಟೊ ಪಾಲಿ ಹೌಸ್ನಾಗ ಮಾಡಿದ್ವಿ ಅಂದರೆ 10 ಗುಂಟಾಕ್ದಾಗ 20 ಟನ್ ಬರ್ತದೆ, ಒಂದು ಗುಂಟಾಕ್ 2 ಟನ್ ಅಷ್ಟು ಬರ್ತದೆ. ಡಾನ್ ಮೆಣಸಿನಕಾಯಿ ಮಾಡಿದರೆ ಒಂದು ಗುಂಟಾಕ್ ಸುಮಾರು 1 ಟನ್ ಅಷ್ಟಕ್ಕೆ. ಆಮೇಲೆ ಕುಕುಂಬರ್ ಸೌತೆಕಾಯಿ ಮಾಡಿದ್ವಿ ಅಂದರೆ ಒಂದು ಗುಂಟಾಕ 1/2 ಟನ್ ಅಂದರೆ 5 ಕ್ವಿಂಟಲ್ ಅಷ್ಟು ಬರ್ತದೆ. ಅವು ಕೂಡ 30-50-60 ರೂಪಾಯಿಗೆ ಕೆಜಿ ಮಾರಾಟ ಆಗ್ತಾವೆ. ಹೊರಗಿಂದ ಒಳ್ಳೆ ಇದರಲ್ಲಿ ಯಾವಾಗಲೂ ಈ ವರ್ಷ 2-3 ವರ್ಷ ನೋಡ್ತಾ ಇದ್ವಿ ತರಕಾರಿ ರೇಟ್ 50 ರೂಪಾಯಿ ಬಂದೇ ಇಲ್ಲ. ಇವು ಆಫ್ ಸೀಸನ್ ಬೆಳೆದ್ರೆ ಟೊಮ್ಯಾಟೊ ಭಾಳ ಉತ್ಪಾದನೆ ಬರ್ತದೆ. ಆಮೇಲೆ ರೇಟ್ ಒಂದು 20 ರೂಪಾಯಿ ರೇಟ್ ಸಿಕ್ಕರು ಸಾಕು, ಕೆಜಿಗೆ 20 ರೂಪಾಯಿ ರೇಟ್ ಸಿಕ್ಕರು 2 ವರ್ಷನಾಗ ಅವರು ತಕ್ಕೊಬೋದು ತಮ್ಮದು. ಸೇಡ್ ಹೌಸ್ನಲ್ಲಿ ಇದು ಒಂದೇ ಇದು ಅಡ್ವಾಂಟೇಜ್ ಅಂದರೆ ಖರ್ಚು ಕಡಿಮೆ ಇರ್ತದೆ. ಸಣ್ಣ ರೈತರಿಗೆ ಭಾಳ ಬೆಸ್ಟ್ ಇದು. ಒಂದೇ ಮಳೆಗಾಲದಾಗ ಸ್ವಲ್ಪ ತ್ರಾಸು, ಆಗ ಸ್ವಲ್ಪ ನಾವು ಯಾವ್ದಾದ್ರು ಬೇರೆ ಬೆಳೆ ಮಳೆ ತಡ್ಕೊಳ್ಳುವಂಥ ಬೆಳೆ ಮಾಡ್ಕೊಳ್ಳೋದು. ಒಂದು 2 ತಿಂಗಳ ಅಂದರೆ ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ, ನೀರು ನಿಂದು ಚಾನ್ಸಸ್ ಇರ್ತದೆ. ಒಳಗೆ ನೀರು ಬರ್ತದಲ್ಲ, ಒಳಗೆ ನೀರು ಬರಲ್ದಂಗೆ ನೋಡ್ಕೊಳಕ್ಕೆ ನಮ್ಗೆ ಏನಾಗಿಲ್ಲ ಸೇಡ್ ಹೌಸ್ನಾಗ. ಆದರೆ ಪಾಲಿ ಹೌಸ್ನಾಗ ಇರ್ತದೆ, ಸೊ ಹಿಂಗಾಗಿ ಅಲ್ಲಿ ತೊಂದರೆ ಆಗಂಗಿಲ್ಲ. ಈ ಹೂ ಇದಾವಲ್ಲ ಇವನ್ ಸೇಡ್ ಹೌಸ್ನಾಗ ಬೆಳಿಲಿಕ್ಕೆ ಆಗಲ್ಲ, ಯಾಕಂದ್ರೆ ಇವು ಒಮ್ಮೆ ಹಚ್ಚಿದ್ರೆ ಒಂದು 3 ವರ್ಷಕ್ಕೆ ಇರ್ತವೆ. ಸೊ ಮಳೆಗಾಲದಾಗ ಇವು ಹಾಳಾದವು ಅಂದರೆ ಭಾಳ ಚೆನ್ನಾಗುತ್ತೆ, ಅಲ್ಲಿ ಸ್ವಲ್ಪ ಅದನ್ನು ತಡ್ಕೊಳಕ್ಕಾಗಲ್ಲ. ತರಕಾರಿಗಳು ಆದಷ್ಟು ಇದರಲ್ಲೇ ಸೇಡ್ ಹೌಸ್ನಲ್ಲಿ ಮಾಡ್ಬೋದು, ಪಾಲಿ ಹೌಸ್ನಲ್ಲಿ ಮಾಡ್ಬೋದು. ಸಣ್ಣ ರೈತರು ಇದ್ರಂದ್ರೆ ಸೇಡ್ ಹೌಸ್ನಲ್ಲಿ ಮಾಡ್ಕೊ. ಈಗ ಎಲ್ಲ ರೈತರು ಆಳಿಂದು ಕಷ್ಟ ಹೇಳ್ತಾರೆ, ನಾವು ಸಿಗಲ್ಲ ನಮಗೆ ಅಂತ. ಈ ರೀತಿಯಾಗಿ ಸಂರಕ್ಷಿತ ಕೃಷಿ ಮಾಡುವಂಥ ಸಂದರ್ಭದೊಳಗೆ ಆಳು ಕಾಳು ಭಾಳ ಬೇಕಾಗುತ್ತೆ. ಈಗ ನಾವು ಹೊರಗಿಂದ ಮಾಡುವಂಥ ಒಂದು 3-4 ಎಕರೆಗೆ ಏನು ಬೇಕಾಗಷ್ಟು ಆಳೆ ನಮ್ಗೆ ಇಲ್ಲಿ ಬೇಕಾಗಿಲ್ಲ. ಒಬ್ಬ ಆಳ ಸುಮಾರು 1 ಎಕರೆನಷ್ಟು ನೋಡ್ಕೋಬೋದು. ಓ, 1 ಎಕರೆ ಒಬ್ಬನೇ 1 ಎಕರೆನಷ್ಟು. ಆಮೇಲೆ ಇಲ್ಲಿ ಏನಾಗೈತೆ, ನಾವು ನಿರ್ಜೀವೀಕರಣ ಮಾಡಿರ್ತೀವಿ, ಕಳೆ ತೆಗೆಸು ಪ್ರಶ್ನೆ ಬರೋಂಗಿಲ್ಲ ಭಾಳಷ್ಟು. ಒಳ್ಳೆ ಮಣ್ಣು ಇದನ್ನ ಹಾಕಿ ನೀರು ಹಾಕಿ ಅದನ್ನು ಹೊಳ್ಳಾಳಿ ಇದನ್ನು ಮಾಡಿ ಮಾಡಿರ್ತೀವಲ್ಲ, ಕಸದ ಬೀಜಗಳು ಬಂದು ಬಿದ್ದು ಕಸ ಇಳ್ತದೆ ಅನ್ನಂಗಿಲ್ಲ. ಸೊ ಅದ್ರದ್ದು ಕಡಿಮೆ ಇರ್ತದೆ ಭಾಳ. ಅಂದರೆ ಸ್ಪ್ರೇ ಆಮೇಲೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಿಡೋದು ಇಂಥ. ಆಮೇಲೆ ಕಟ್ಕೊಳಿಕ್ ಒಂದು ಸ್ವಲ್ಪ ಈ ತರಕಾರಿಗಳನ್ನ ಬೆಳೆದಾಗ ಅಂತ ಇವು ಬಳ್ಳಿ ಅಂತ ತರಕಾರಿಗಳು ಸೌತೆಕಾಯಿ ಆಮೇಲೆ ಡೊಣ್ ಮೆಣಸಿನಕಾಯಿ ಇವನ್ನ ಪ್ರತಿದಿನ ಕಟ್ಬೇಕಾಗತ್ತೆ, ಚೂಟ್ಕೋಬೇಕಾಗತ್ತೆ ಮಗ್ಗಲ್ ಬಂದದನ್ನ, ಅದ್ರ ನಿರ್ವಹಣೆಗೆ ಸ್ವಲ್ಪ. ಅದರ್ವೈಸ್ ಹೊರಗಿನಷ್ಟು ನಮಗೇನು ಇಲ್ಲಿ ಇಲ್ಲಿ ಆಳುಗಳು ಬೇಕಾಗಂಗಿಲ್ಲ. ಎವ್ರಿ ಡೇ ನಮಗೆ ಹಾರ್ವೆಸ್ಟಿಂಗ್ ಇದು ಇಂಪಾರ್ಟೆಂಟ್. ಹೂ ಇದ್ದಾಗ ಪ್ರತಿದಿನೂ ನಾವು ಕೊಯ್ಲು ಮಾಡಬೇಕು, ಒಂದಿನ ಬಿಡೋಕ್ಕಂಗಿಲ್ಲ. ಈ ರೋಸ್ ಹಿಂಗೆ ಬರ್ಡ್ ಸೈಜ್ನ ಆಗಿದ್ದಾಗ ಹಾರ್ವೆಸ್ಟ್ ಮಾಡಲೇಬೇಕು. ಅದು ಅಳತೆ ಅಂದ್ರೆ ನೆಕ್ಸ್ಟ್ ಡೇ ಬಿಟ್ಟು ಅಂದ್ರೆ ಅಳತದೆ, ಅಳಿದ್ರೆ ಬೆಲೆ ಇಲ್ಲ, ಬೆಲೆ ಕಡಿಮೆ ಆಗುತ್ತೆ. ಆಮೇಲೆ ಬೇಸಿಗೆದಿಂದಾಗ ನ್ಯಾಚುರಲಿ ನಮ್ಗೆ ಇಲ್ಲಿ ಪಾಲಿ ಹೌಸ್ನಾಗ ನಮ್ಗೆ ಎಷ್ಟು ಟೆಂಪ್ರೇಚರ್ ಕಡಿಮೆ ಆಗ್ತೀವಿ, 5-6 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಮಾಡ್ತೀವಿ. ಈಗ ಒಮ್ಮೆ 38 ಡಿಗ್ರಿ ಸೆಲ್ಸಿಯಸ್ ಹೋಗುತ್ತೆ, ನಮಗೆ ಈ ಗಿಡಕ್ಕೆ 30 ಬೇಕಂತ ಕುಂತಿರ್ತೀವಿ ನಾವು. ಅಂಥ ಹೊತ್ತಿನಾಗ ಮುಂಜಾನೆ ಬಡ್ ಇದ್ದ ಹೂ ಮಧ್ಯಾಹ್ನ ಕೂಡ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ಆಳ್ಬಿಡ್ತದೆ. ಅಂತ ಹೊತ್ತಿನ ಬಿಸಿಲು ಜಾಸ್ತಿ ಇದ್ದ ಹೊತ್ತಿನ ಒಂದೊಂದ್ಸಲ ದಿವ್ಸಕ್ಕೆ 2 ಸಲ ಹಾರ್ವೆಸ್ಟಿಂಗ್ ಮಾಡ್ಬೇಕಾಗುತ್ತೆ ಗುಲಾಬಿ ಅದು. ಆಮೇಲೆ ತರಕಾರಿ 2 ದಿವಸಕ್ಕೊಮ್ಮೆ ಮಾಡ್ಕೊಂಡ್ರು ನಡೀತದೆ. ಈ ಬಣ್ಣದ ಡೊಣ್ಣ ಮೆಣಸಿಗೆ ಬಂದಾವ ಕಲರ್ ಜಸ್ಟ್ ಕಲರ್ ಚೇಂಜ್ ಯಾವ್ದು ಕೊಡ್ಲಿ ಮಾಡಿದ್ರೆ ಅಂದ್ರೆ 4-5 ದಿವಸ ತಕ್ಕನು ಚೆನ್ನಾಗಿಟ್ಟು ಅವು ಪೂರ ಕಲರ್ ಆದ್ಮೇಲೆ ಕೊಡ್ಬೋದು. ರೈತರಿಗೆ ಅದ್ರ ಬಗ್ಗೆ ಕಾಳಜಿ ಬೇಕು, ಅದ್ರ ಬಗ್ಗೆ ನಂಬಿಕೆ ಬೇಕು. ಟೆಕ್ನಾಲಜಿ ಚೆನ್ನಾಗಿದೆ, ಆ ಒಂದು ತಾಂತ್ರಿಕತೆಯನ್ನ ನಾವು ಯಾರು ಬ್ಲೇಮ್ ಮಾಡೋಕ್ಕಾಗಂಗಿಲ್ಲ. ಇದು ವೈಜ್ಞಾನಿಕವಾದ ತಾಂತ್ರಿಕತೆ, ಕೆಲವೊಂದ್ಸಲ ಫೇಲ್ ಆಗ್ತಾವೆ, ಎಲ್ಲದರಲ್ಲಿ ಫೇಲ್ ಆಗ್ತೀವಿ, ಏರಲ್ಲ ಅನ್ನಂಗಿಲ್ಲ. ಈಗ ಫೇಲ್ ಆಗ್ತೀವಿ ಸುಧಾರಿಸ್ಕೊಳ್ಳೋಕೆ ಅಲ್ಲೇ ಸಾಧ್ಯತೆ ಇದೆ, ತೀರಾ ಬಿದ್ವಿ ಅಂದ್ರೆ ಮುಗ್ದೋಯ್ತು ಅನ್ನೋಂಗೆ ಇಲ್ಲ. ಇಲ್ಲ ಮತ್ತೊಂದು ಏನಾದರೂ ಬೆಳೆ, ಈಗ ಈ ವರ್ಷ ನಮ್ಗೆ ಯಾವುದೋ ಒಂದು ಬೆಳೆ ಫೇಲ್ ಆಯಿತು, ಚೇಂಜ್ ಮಾಡಿ ಅದನ್ನು ಮತ್ತೊಂದು ಬೆಳೆ, ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸ್ತದೆ ಆ ಬೆಳೆ ಬೆಳ್ಕೊಡ್ರಿ, ಕಡಿಮೆ ಖರ್ಚು ಮಾಡುವಂಥವು. ಆಮೇಲೆ ಕಡಿಮೆ ಖರ್ಚು ಹೆಚ್ಚು ಆದಾಯ ಕೊಡು ಹಾಡು ಕೊಡುವಂಥವು. ಅದಕ್ಕೆ ಹೆಚ್ಚಾಗಂದ್ರೆ ಯಾವ ಕಾಳಜಿ ಕಡಿಮೆ ಇರ್ತಾವ್ರಿ ಅಂತಾವು. ಈಗ ನಮಗೆ ಬ್ರೊಕೊಲಿ ಏನಿವು ಬರ್ತಾವ ನೋಡ್ರಿ, ಕ್ಯಾಬೇಜ್ ಕಾಲಿಫ್ಲವರು ಬ್ರೊಕೊಲಿ ಇಂಥವು ಆಫ್ ಸೀಸನ್ ಬೆಳೆದ್ರೆ ಒಳ್ಳೆ 3 ತಿಂಗಳ ಬೆಳೆ ಬರ್ತಾವ. ಇದಕ್ಕಾಗಂಗಿಲ್ಲ ಗುಲಾಬಿ, ಈ ಗುಲಾಬಿ ಇಂಥವ್ ಸ್ವಲ್ಪ ಜಾಸ್ತಿ ಕಾಳಿಸಬೇಕು. ಇಲ್ಲಿ ನಮ್ ಕೊಂಡ್ಕೊಳ್ಳೋರು ಇದಾರ ಅಂತವೆಲ್ಲ ಈಗ, ಯಾಕಂದ್ರೆ ನಾವು ಒಮ್ಗೆ ಪುಣೆ ಬೆಂಗಳೂರು ಅಥವಾ ಮುಂಬೈ ಅಂತ ಕಾಂಟ್ಯಾಕ್ಟ್ ಸಿಗ್ಲಿಕ್ಕಿಲ್ಲ, ಲೋಕಲ್ ಆಗಿ ಸಂಗ್ರಹಿಸಿಕೊಂಡು ಬೇರೆ ಕಡೆ ಕಳಿಸುವಂತವ್ರು. ಈಗ ನಾನು ಹೇಳಿದಂತ ಈಗೇನು ಹೂಗಳಿದಾವ್ರಲ್ಲ ಅಂತ ತಗೊಳಕ್ಕಿದ್ದಾರೆ ಸಣ್ಣ ಪ್ರಮಾಣದಲ್ಲಿದ್ದರೆ. ದೊಡ್ಡ ಪ್ರಮಾಣದಿದ್ದರೆ ನಾವು ಬೆಂಗಳೂರು, ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಇದಾಗಿದೆ ಅಂದರೆ ಇಂಟರ್ನ್ಯಾಷನಲ್ ಆಕ್ಷನ್ ಸೆಂಟರ್ ಅಂತಾಗಿದೆ, ಫ್ಲವರ್ ಆಕ್ಷನ್ ಸೆಂಟರ್. ಅಲ್ಲಿ ಒಂದು ಮೆಂಬರ್ ಆಗಿಬಿಟ್ರೆ ನಿಮ್ಮ ಅವರಲ್ಲಿ ಕಳಿಸಿಬಿಟ್ರೆ ಅಲ್ಲಿ ಆಕ್ಷನ್ ಆಗುತ್ತೆ, ಅಲ್ಲಿ ಯಾವುದು ಮಿಡ್ಲ್ ಮ್ಯಾನ್ ಇಲ್ಲ ಏನಿಲ್ಲ. ಸೊ ನಿಮ್ಮದು ಅದೇನು ಕಮಿಷನ್ ಸ್ವಲ್ಪ ಮುಡ್ಕೊಂಡ್ಬಿಟ್ಟು ನಿಮ್ಗೆ ಚೆಕ್ ಕಳಿಸ್ತಾರೆ, ಅದೊಂದು ಒಳ್ಳೆ ಇದು ನಮ್ಮ ರೈತರಿಗೆ. ಕಳಿಸೋದು ಹೇಗೆ? ಅದ ಅವರು ಒಂದು ರೀಫರ್ ಕಂಟೈನರ್, ಈಗ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಒಂದು 20 ಜನ ಗ್ರೂಪ್ ಮಾಡ್ಕೊಂಡ್ಬಿಟ್ರೆ, ಈಗ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತಿದೆ ದೆಹಲಿನಲ್ಲಿ NHB, ಅವ್ರು ನಿಮ್ಗೆ ಆ ಫೆಸಿಲಿಟಿ ಎಲ್ಲ ಕ್ರಿಯೇಟ್ ಮಾಡಿಕೊಡ್ತಾರೆ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್. ಒಂದು ಗುಂಪು ಇರ್ಬೇಕು, ಗುಂಪು ಮಾಡ್ಕೋಬೇಕು, ಒಂದು 50 ಜನದ ಅಥವಾ ಒಂದು 20 ಎಕರೆದಷ್ಟು ಏರಿಯಾದ ಬೆಳೆಯುವಂಥ ರೈತರು ಗುಂಪು ಮಾಡ್ಕೊಂಡ್ರೆ ನಿಮ್ಗೆ ಕೋಲ್ಡ್ ಸ್ಟೋರೇಜ್ ಕೊಡ್ತಾರೆ, ಆಮೇಲೆ ಮಾರ್ಕೆಟಿಗೆ ಒಯ್ಲಿಕ್ಕೆ ರೆಫ್ರಿಜರೇಟೆಡ್ ಟ್ರಕ್ ಕೊಡ್ತಾರೆ ತಂಪಾದ ಇದರಲ್ಲೇ, ಅದೇ ಕೋಲ್ಡ್ ಚೈನ್ ಮೇಂಟೈನ್ ಮಾಡಲಿಕ್ಕೆ. ಒಂದು ಎರಡು ದಿವಸಕ್ಕೆ ನಮಗೆ ಲಾರಿ ತುಂಬಷ್ಟು ಆಗ್ಲಿಕ್ಕಂದ್ರೆ 3-4 ದಿವಸಕ್ಕೆ ಇಟ್ಕೊಂಡು ದಿವಸ ಅರೆಸ್ಟ್ ಮಾಡ್ತಿರ್ತೀವಿ. ಒಂದು ದಿವಸದ ಅರೆಸ್ಟಿಗೆ ಟ್ರಕ್ ತುಂಬಂಗಿಲ್ಲ, 3-4 ದಿವಸ ಅರೆಸ್ಟ್ ಮಾಡಿ ಸುತ್ತಮುತ್ತಲಿನ ಎಲ್ಲಾರು ರೈತರು ಕೂಡಿ ಒಂದ್ ಕಡೆ ಕೂಡಿಸಿ ಆಮೇಲೆ ಪ್ಯಾಕಿಂಗ್ ಸೆಂಟರ್ ಕೊಡ್ತಾರೆ. ಈ ತರ ಇದಾವೆ ಮಾಡಿದಾರೆ, ಇಲ್ಲಿ ಧಾರವಾಡದಲ್ಲಿ ನಿದರ್ಶನಗಳು ಇದಾವೆ ಮಾಡಿದಾರೆ. ಆ ತರ ಒಂದು ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡ್ದು ಒಂದು ಫೆಸಿಲಿಟೀಸ್ ತಗೊಂಡ್ಬಿಟ್ಟು ಹಣಕಾಸಿನ ಸಹಾಯ ತಗೊಂಡು ಮಾಡ್ಕೊಂತಾರೆ. ಈ ತರ ಬೇಕಾಗುತ್ತೆ, ಸಣ್ಣ ರೈತರಿಗೆ ಅದೆಲ್ಲ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಅವರು ಈ ತರದ ಒಂದು ಗುಂಪು ಮಾಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಹೆಂಗ್ ನಾವು FAO ಅಂತ FAO ಅಂತ ಹೇಳಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸರ್ ಆ ತರ ಇದಕ್ಕೂ ಮಾಡ್ಕೋಬಹುದು. ಇದಕ್ಕೆ ಮಾಡಿದ್ರೆ ನೆಬಾಡದವ್ರದ್ದು ಸಹಾಯಧನ ಇದೆ, ಈ ಫೆಸಿಲಿಟೀಸ್ ಕ್ರಿಯೇಟ್ ಮಾಡ್ಕೊಳ್ಳೋದು. ಸಮಸ್ಯೆ ಏನಂತ ಹೇಳಿದ್ರೆ ಒಂದು ಜಿಲ್ಲೆಯ ರೈತರು ಅಥವಾ 2-3 ಜಿಲ್ಲೆಯ ರೈತರು ಈ ರೀತಿ ಮಾಡ್ಕೊಳಕ್ ಸಾಧ್ಯನಾ ಅಂತ. ಒಂದ್ ಜಿಲ್ಲೆ ಅಂದ್ರೆ ಬಹಳ ಆಯ್ತು, ಅದು ತಾಲೂಕು ಮಟ್ಟದಲ್ಲಿ ಆದ್ರೆ ಒಳ್ಳೇದು. ಒಳ್ಳೇದು ಅಂದ್ರೆ ಹರದ ಮೇಲೆ ಇಮಿಡಿಯೇಟ್ ಆಗಿ ದೂರ ಕಳ್ಸೋದ್ನಾಗ ಕೋಲ್ಡ್ ಸ್ಟೋರೇಜ್ ಬಂದ್ರೆ ಒಳ್ಳೇದು. ಅದು ಜಿಲ್ಲಾ ಅಂದ್ರೆ ಮತ್ತೊಂದು ಒಂದೊಂದ್ಸಲ 60-70 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಒಂದೊಂದು ತಾಲೂಕ್ನಾಗೆ ಒಂದು 10-20 ಜನ 60 ಎಕರೆ ಇದ್ರು, ಒಂದು 10 ಗುಂಟೆ ಇದ್ರು, ಒಂದು 20-15 ಎಕರೆ ಅವ್ರು ಪಡ್ಕೊಂಡ್ರೆ ಈಗ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. 100-130 ಮಂದಿ ಮಾಡ್ಕೊಂಡಿದ್ದಾರೆ. ಟ್ರೈನಿಂಗ್ ಸೆಂಟರ್ ತೆಗೆದಿದ್ದಾರೆ, ತಿಂಗಳಿಗೊಮ್ಮೆ ಒಬ್ಬರನ್ನ ಎಕ್ಸ್ಪರ್ಟ್ ಕರೆಸಿ ಟ್ರೈನಿಂಗ್ ಕೊಡಿಸ್ತಾರೆ ಎಲ್ಲರಿಗೂ. ಚೆನ್ನಾಗಿದೆ ಆ ಥರ ಮಾಡ್ಕೊಂಡ್ರೆ ಇದೆ, ಗೌರ್ಮೆಂಟ್ ಸಹಾಯಧನ ಸಾಕಷ್ಟಿದೆ ಇದಕ್ಕೆ. ಒಳ್ಳೆಯದು ಡಾಕ್ಟರ್ ಮಂಟೂರ್ ಸರ್, ಇಷ್ಟೆಲ್ಲ ನಾವು ಈ ಸಂರಕ್ಷಿತ ಕೃಷಿ ಕುರಿತು ಮಾತಾಡ್ಕೋಂತ ಇನ್ನೂ ಬೇಕಾದಷ್ಟು ವಿಷಯ ಇದೆ. ರೈತರಿಗೂ ಅನೇಕ ಕುತೂಹಲ ಇರಬಹುದು. ಮುಂದಿನ ದಿನಗಳಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನೂ ಕೂಡ ಮಾತಾಡಬಹುದು. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೃಷಿ ಕಾಮಧೇನು ರೈತರ ಸಿಹಿತೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ. ಸಂರಕ್ಷಿತ ಕೃಷಿ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಹೈಟೆಕ್ ತೋಟಗಾರಿಕೆ ಘಟಕದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಂ ಮಂಟೂರ್ ಅವರೊಂದಿಗೆ ಹೇಮಂತ್ ರಾಂಬಡಿಗಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಸಂಕಲನ ಉಷಾ ಕುಲಕರ್ಣಿ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣ ಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750ಕ್ಕೂ ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲಿಗೆ. ಕಡಲೆಕಾಳು ಗದಗ ಮಾರುಕಟ್ಟೆಯೊಳಗಿಂದು ಕಡಲೆಕಾಳು 1787 ರಿಂದ 4869 ರೂಪಾಯಿ, ಉದ್ದಿನಕಾಳು 3512 ರೂಪಾಯಿಯಿಂದ 5044 ರೂಪಾಯಿ, ಧನಿಯಾ 10279 ರೂಪಾಯಿಯಿಂದ 10363 ರೂಪಾಯಿ, ಅಲಸಂದೆ 1812 ರೂಪಾಯಿಯಿಂದ 7708 ರೂಪಾಯಿ, ಕುಮಿನ್ ಸೀಡ್ 8,775 ರೂಪಾಯಿಯಿಂದ 9,420 ರೂಪಾಯಿ. ಹೆಸರುಕಾಳು 4,369 ರೂಪಾಯಿಯಿಂದ 7,896 ರೂಪಾಯಿ. ಹಬ್ಸಿಂಗ 5,709 ರೂಪಾಯಿಯಿಂದ 6,430 ರೂಪಾಯಿ. ಹುರುಳಿಕಾಳು 5,319 ರೂಪಾಯಿಯಿಂದ 6,759 ರೂಪಾಯಿ. ಬಿಳಿಜೋಳ 1,707 ರೂಪಾಯಿಯಿಂದ 4,137 ರೂಪಾಯಿ. ಮೆಕ್ಕೆಜೋಳ 607 ರೂಪಾಯಿಯಿಂದ 2,141 ರೂಪಾಯಿ. ನವಣೆ 2,509 ರೂಪಾಯಿಯಿಂದ 2,601 ರೂಪಾಯಿ. ಕುಸುಬೆ 5,278 ರೂಪಾಯಿಯಿಂದ 5,281 ರೂಪಾಯಿ. ಸಜ್ಜೆ 1,926 ರೂಪಾಯಿಯಿಂದ 2,109 ರೂಪಾಯಿ. ಸೋಯಾಬೀನ್ 2,569 ರೂಪಾಯಿಯಿಂದ 4,612 ರೂಪಾಯಿ. ಸೂರ್ಯಕಾಂತಿ 4,000 ರೂಪಾಯಿಯಿಂದ 5,819 ರೂಪಾಯಿ. ತೊಗರೆ 2,224 ರೂಪಾಯಿಯಿಂದ 5,419 ರೂಪಾಯಿ. ಗೋಧಿ 877 ರೂಪಾಯಿಯಿಂದ 4,679 ರೂಪಾಯಿ. ಇದು ಗದಗ ಮಾರುಕಟ್ಟೆ ಪೇಟೆ ಧಾರಣಿ. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ಕಡಲೆಕಾಳು 4,502